ಛಾಯ ಬಾಲನಾಗೋ ಅವರತ್ತಕೊಂಬ ಕಿವರೆ ಬಾಲಂತ ಸಂತು ಕೊಟ್ಟ ಶಿವನ ಬಂದಿನಿ ಮಕ್ಕಳ ಕೊಟ್ಟ ಪರಮಾತ್ಮ ಬಂದಿನಿ ಬಾಲನಾಗು ತಾತ ಜಂಗಮ ತಾತ ನಾನು ಒಡೆದು 9 ದಿವಸ ಆಯ್ತು ತಾತೋ ಬಾಯಿಗನ್ನ ಹೊಂಟಿಲ್ಲ ನಾನು ಈ ವಜವಾಮ ಸಾಧನಲ್ಲ ಹೋಗಿಲ್ಲ ನಿನಗೆ ಹೆಂಗ ನಾನು ಧರ್ಮ ನೀಡಿಲಿ ತಾತ ತಿರುಗಿ ಬಾರ ಒಳ್ಳೆಯ ಬಾರ ಜಂಗಮ ಸಂತು ಕೊಟ್ಟೆ ಶಿವನ ಬಂದೀನ ಮಕ್ಕಳ ಕೊಟ್ಟ ಪರಮಾತ್ಮ ಬಂದೀನ ಏನೇ ಬಾಲನಾಗೋ ಈ ವರಸ ಮಗನ ಕೊಟ್ಟಿನಿ ಬಾಮ ಮುಂದಲ ವರಸಗ ಮಗನ ಮಗಳ ಕೊಡ್ತೀನಿ ಎಲ್ಲಿ ಬಂದು ನನಗೆ ಧರ್ಮ ನೀಡು ಬಾಂಕ್ಯೋರ್ ಬಾಲನಾಗಂತನ ಏನು ತಾತ ಜಂಗಮ ತಾತ 6 ಮಂದಿ ಅಕ್ಕದವರು ಲಕ್ಕ ಮಾಲಿಗೆ ಇವಾಗ ಹೋಗ ಹೋಗಿಬಿಟ್ರು ತಾತ ಬಂದದ ಮೇಲೆ ನೀನು ಬಂದಿದ್ದಿ ನಾನು ಹೆಂಗ ಎದ್ದು ನಿನಗೆ ಧರ್ಮ ನೀಡಬೇಕು ಮೈಲ ಮುಚ್ಚಿಟ್ಟು ತೀರಿ ನಾನೈದಿನ ತಾತ ನನಗೆ ಮೈಲೆ ಬೇಕು ಅಂಟು ಬೇಕು ಬಾಮ ನನಗೆ ಅಂಟು ಕೂಡ ಧರ್ಮ ನೀಡಿದ್ರೆ ನನಗೆ ಒಳ್ಳೇದಂದ ತಾತ ಅಂಟು ಮೈಲ ಕೂಡ ನೀನು ಧರ್ಮ ನೀಡಿದ್ರೆ ಒಳ್ಳೇದಲ್ಲ ತಿರುಗಿ ಒಳ್ಳಿ ಬಾ ತಾತ ದಾಜಿದವರು ಬರ್ತಾರ ಅವ್ರು ಬಂದದ ಮೇಲೆ ನೀನು ಧರ್ಮ ಕುಡಿತೀನಂದ ಬಾಮ ಬಾಳನಾಗು ಕುಡಿದ್ರೆ ನನಗ ಧರ್ಮ ಕೊಡು ಇಲ್ಲಿಂದ್ರ ಸಾಪಿನ ಕೊಟ್ಟು ಓತಿನಂದ ತಾತ ಜಂಗಮ ತಾತ ನನಗೆ ಏನು ಸಾಪಿನ ಕೊಡ್ತಿತ್ತು ತಾತ ಅಂದ 6 ಮಂದಿ ಅಕ್ಕದವರು ಮನೆದಾಗ ಬಿದ್ದು ಸಾಯಿಲಿ ತೊಟ್ಲ ಒಲಿಗೆ ಬಾಲವದ್ದಿ ಮಾರಾದು ಈ ಮಗನ ಕೂಡ ಸತ್ತು ಹೋಗಿಲಿ ಗಂಡಿ ಕೋಟ 7 ಮಂದಿ ವದ್ಯ ರಾಜದವರು ಬಾಮ ಗಂಡಿನ ಕೋಟ ಮ್ಯಾಲ ಸಾಯ ನೀನು ನಾನು ಸಣ್ಣಗ ಇಬ್ರು ಹೋಗಾಮ ಮಕ್ಕಳು ಬಾಳ ಮಂದಿ ಹುಟ್ಟುತ್ತಾರ ಬಾವಾಜಿ ಅಂದ ನಮ್ಮ ತಾತ ಜಂಗಮ ತಾತ ಏನು ಮಾತಾಡಿದೆ ಕ್ಯಾದಾರಿ ಗವರಮ್ಮ ವರಮಲ್ಲಿದ್ದ ಒಂದು ಮಗ ನನಗೆ ಹುಟ್ಟಿದ್ರಿ ನನ್ನ ಮಗ ಸತ್ತು ಹೋಗಿಲ್ಲಂದೆ 7 ಮಂದಿ ವಜ್ರಾಜದವರು ಗಂಡಿ ಕೋಟ ಮೇಲೆ ಸಾಯಂದೆ 6 ಮಂದಿ ಅಕ್ಕದವರು ಮನಾಗ ಬಿದ್ದು ಸಾಯಂದೆ ನೀನು ನಾನು ತಣ್ಣಗ ಇಬ್ಬರು ಹೋಗಂದೆ ತಾತ ಏನು ಮಾತ ಆಡತ್ತಿದ್ದೆ ನೀನು ಆ ಮಾತು ಬಿಟ್ಟು ಬಿಡು ತಾತ ಒಳ್ಳೇದಾನು ನಿನಗೆ ಧರ್ಮ ಕೊಡ್ತೀನಿ ಅಂದಳು ನಿನ್ನ ಮಗ ತಣ್ಣಗಿರ್ಲಿ ನಿಮ್ಮ ಅಕ್ಕನವರು ತಣ್ಣಗಿರ್ಲಿ 7 ಮಂದಿ ವಜ್ರಾಜದವರು ಗಂಡಿ ಕೋಟಲಿದ್ದ ತಣ್ಣಗ ಬರ್ಲಿ ಬಾಮ ನೀನು ಕೂಡ ಮನ್ಯಾಗ ತಣ್ಣಗಿರು ಇವಾಗ ನನ್ನ ಧರ್ಮ ಕೊಡು ಬಾಮ ಅಂದ ತಾತ ಜಂಗಮ ತಾತ ಯಾ ಸಾಪನ ಬೀಳವತ್ಸು ನಿಂದು ದೀವನ ಬೀಳಬಾರದು ತಾತ 500 ಸಾಪಿನ ಬಾಳ ಸಾಪಿನಂತ ಅದಕ್ಕೆ ತಾತ ಇವಾಗ ಧರ್ಮ ತರ್ತೀನಂತ ಆ ನಾನಮ್ಮ ಹೊಡೆ ಬಂದಳು ಮಗ ಬಾಲವದ್ಯರಾಜು ಬೇಸ ನೋಡುದ ನಮ್ಮ ತಾಯಿಗೆ ಏನೋ ತಿಳಂಗಿಲ್ಲೇನ ಅವನ ಕರೆ ನಯನ ಮಾಡಿ ಹೋಗ್ತಾನೆ ಅರೇ ನಯನ ಮಾಡಿಕೊಂಡು ಹೋಗ್ತಾನ ಕರೆಲಮ್ಮ ತಾಯಿ, ಆತವಂತ ಧರ್ಮ ನೀಡು ಬೇಡ. ಅರೆ ನಾಯನ ಮಾಡಿಕೊಂಡು ಬೆಳ್ಳಿಗುಡ್ಡ ಬಂಗಾರ ಮಸೀದಿಗೆ ಹೋಯ್ತಾನ. ತಾಯಿನಂತ ಯಾರನ್ನ ಕರ್ಲಿ, ತಂದೆನಂತ ಯಾರನ್ನ ಕರ್ಲಿ ಅಮ್ಮ? ಯಾರು ಒಟ್ಟಾಗ ಮಲಕ್ಕೋಬೇಕು, ಯಾರು ಮಲೆ ಕುಡಿಬೇಕು ತಾಯಿ? ನನ್ನ ಯಾರು ಜೋಪಾನ ಮಾಡುತ್ತಾರ? ಮತ್ತೆ ಬಿಡದೂನೇ ಪಕ್ಕ ಮಗ ರಾಮ ಒದ್ದಿ ಮಹಾರಾಜ ಏನಂತ ಮಗ ಅಳತಾನ? ನಾನು ಹಾಲು ಕೊಂತ ಹಿಂಗೆ ಇರ್ತೀನಿ. ನಮ್ಮ ತಾಯಿ ನಮ್ಮ ತೊಟ್ಲವಾದಾಗ ಹಿಂಗೆ ಕುಂದಿರ್ತಾಳು, ಅವನಂಗೆ ಒದಿರ್ಕೊಂತ ಅಲ್ಲೇ ಇರ್ತಾನ ಬಾವಾಜಿ ಅಂತ ಸಣ್ಣ ಮಗ 90 ದಿವಸ ಮಗಗೆ. ಆ ಸಣ್ಣ ಮಗ ಬಾಲ ಒದ್ದಿ ಮಾರಾದು ಏನಂತ ಮಗ ದುಃಖ ಮಾಡತಾನ? ಬಿಡದು 7 ಗಂಟೆ ತಪಸ್ಸು ಮಾಡಿ ಮನೆದಾಗ ಆಕ್ಯಾನಲ್ಲ ಎಮ್ಮ ಭವಂತ ಲೇಖಲೆ ಬೂದಿ ಬರ್ತಾದ. ಯಾರ ಕೈಗೆ ಕೊಟ್ಟು ಹೋಗ್ತಿದ್ದ ಅಡದಮ್ಮಂತ ಆ ಸಣ್ಣ ಮಗ ಅಘೋರಂಗ ದುಃಖ ಮಾಡಿ ಆ ಬೂದಿ ಎಂತ ಕೈಯಾಗ ಉಟ್ಟುಕೊಂಡು ಹೋಗು ತಾಯಿ ತಣ್ಣಗ ಹೋಗಮ್ಮ ಅಮ್ಮ ನಾಗಮ್ಮ ಅಲ್ಲಿಗೆ ಹೋದ ಮೇಲೆ ಅವನ್ ಎಲ್ಲಿಗೆ ಹೋದ ಮೇಲೆ ಕರೆ ನಾಯಿನೆ ಮಾಡಿಕೊಂಡು ಹೋಯ್ತಾನ ಇವಾಗ. ಹೋದ ಮೇಲೆ ಪತಿವೃತ್ತ ಧರ್ಮ ಕೆಡಬೇಡ ಅಡದಮ್ಮ, ಪತಿವೃತ್ತ ಧರ್ಮ ತಣ್ಣಗ ಆಗಿದ್ದರೆ ನಾನು ತೊಟ್ಲ ಒಳಗ ತಣ್ಣಗ ಆಗಿರ್ತೇನಮ್ಮ. ಈ ಪತಿವೃತ್ತ ಧರ್ಮ ಕೆಟ್ಟು ಹೋಗಿದ್ರೆ ನಾನು ತೊಟ್ಲದಾಗ ಸತ್ತು ಹೋಯ್ತೀನಮ್ಮ ಅಡದಮ್ಮಂತ. ಮಗ ಭಾಷೆ ಕೊಟ್ಟನಲ್ಲ, ಆ ಭಾಷೆ ನಾಗಮ್ಮಗ ತಿಳದಿಲ್ಲ. ಏನು ತಿಳದಿಲ್ಲ ಉಚ್ಚುಮಗಳು ಬಾಲನಾಗು ಅಪ್ಪ ಬಾಲ ವದ್ದಿರಾಜು. ಆ ಬೂದಿ ಬಂದು ಬಾಯಾಗ ಬಿದ್ದಾಗ ಬುದಿ ಬಂದು ಬಾಯ ಬಿದ್ದದೆ ಬಾಯಾಳ ಬಂದು ಆಗ್ಯದ ಕೈವಾಡಲ ಬಂದು ಆಗ್ಯದಮ್ಮ ಮಗಾಗೆ ಮೇಲು ವೈದೇವಿ ತಂದನ ಬಳಿ ವೈದೇವಿ ತಂದನ ಬಳಿ ಅವನೇ ನಮ್ಮ ಭಾವಾಜೆ ಬಳಿ ಎಲ್ಲಿ ನನಗೆ ಧರ್ಮ ನೀಡು ಬಾಮ ಆಗದಲ್ಲೋ ಸೆರೆ ಬಾಲನಾಗು ಆ ನಾಗಮ್ಮ ಇವಾಗ ದೈವಮ್ಮ ಮರದಾಗ ಅಚ್ಚ ಹಾಕೊಂಡು 5 ರೂಪಾಯಿ ಕಾಣಿ ಕಿಡ್ಕೊಂಡು ಆ ದಕ್ಷಿಣ ತಗೊಂಡು ನಾಗಮ್ಮ ಆ ಬ್ಯಾಳೆ ತಗೊಂಡು ಅಂಗಾರಿಕ ಅಂಗವಸ್ತ್ರ ತಗೊಂಡು ಜಂಗಮ್ ಬಂದನಲ್ಲ ಹಂಗ ಕಳಿಸ್ಬೇಕಂತ ಆ ನಾಗಮ್ಮ ಅಂಗವಸ್ತ್ರ ತಗೊಂಡು ಕೈ ತುಂಬ ಗನಕ ದೈವ ಶಂಕರ ಕೈಯಾಗ ತಿಂಬಿ ಬಿಡ್ಕೊಂಡು ಬಾಲನಾಗು ಒಂದು ಬಾಕಿಲೆ ತಾಯಿ ನಾಗಮ್ಮ ತಂದಾರ ತಂದಾರ ತಂದಾರ ತಂದಾರ ಒಂದು ಬಾಕಿಲೆ ತಾಯಿ ದಾಟಲೆ ಎರಡು ಬಾಕಿಲೆ ತಾಯಿ ದಾಟಲ ಮೂರು ಹೊತ್ತಿಗೆ ಮತ್ತೆ ಬಂದಳಮ್ಮ ನಾಗಮ್ಮ ತಂದಾನ ತಂದಾನ ತಂದಾನ ತಂದಾನ ಎರಡು ವೈದೇವಿ ತಂದಾರ ಬಳಿ ನಾಲ್ಕು ಬಾಕಿಲೆ ತಾಯಿ ದಾಟಳೆ ಬಳಿ 5 ಬಾಕಿಲೆ ತಾಯಿ ದಾಟಳ ಬಳ ಬಳಿ ತಾತ ಜಂಗಮ ತಾತ ಸಗೋ ತಾತ ಧರ್ಮ ತಗೊಂಡು ಬಂದಿ ನಂದಳು ಅಮ್ಮ ನಾಗೋ ಇವಾಗ ನನಗೆ ದೇವ್ರ ಕನಕ ನಿನಗೆ ಕನಕುರ ಕೊಟ್ಟ ಅದಕ್ಕೆ ನೀನು ತಗೊಂಡು ಬಂದಿದ್ದೆ ಬಾಲನಾಗು ನೀಡು ಬಾಮ ಅಂತ ತಾತ ಗಡಿಗಳಿಗೆ ಬಾಲನಾಗು ಬಂಚೋತು ಅಂತಿದ್ದೆ ನೀನು ಹಂಗ ಮಾಡಬೇಕು ತಾತ ತಗೊಂಡು ಹೋಗಿ ಇಂತಗೆ ಇರ್ತೀನಿ ನಾನು ವರ್ಷ ವಸ್ತ ವಸ್ತಲೆ ಕಡೆಗೆ ನಾನು ಇರ್ತೀನಿ ವಸ್ತಲಾದ ಕನಕ ನೀನಿದ್ದೆ ತಾತ ಧರ್ಮ ಕೊಡ್ತೀನಿ ತಗೊಂಡೋಗಂದ ಇಲ್ಲ ಬಾಮ ವಸ್ತಲ್ ದಾಟಿ ಧರ್ಮ ನೀಡಿದ್ರೆ ನಾನು ತಗೊಂಡೋತೀನಿ ಇಲ್ಲಿದ್ರೆ ನಾನು ತಗೊಂಡು ಹೋಗಂಗಿಲ್ಲ ಅಂದ ನಾಗಮ್ಮ ಬೇಸು ನೋಡಿದಳಲ್ಲ ಹೆಂಗ ಮಾಡಿಲ್ಲ ಪರಮಾತ್ಮ ನಮ್ಮ ಒದ್ದೆ ರಾಜದವರು ಹೇಳು ಹೋಗ್ಯಾರ ವಸ್ತುಲ ದಾಟಿ ಅಚ್ಚಗಾರ ಬಂದ್ರೆ ಬಿಚ್ಚಗಾರ ಬಂದ್ರೆ ವಸ್ತುಲ ದಾಟಿ ಧರ್ಮ ನೀಡಬೇಡ ಅಂತ ಹೇಳು ಹೋಗ್ಯಾರ ನಾನ್ ಹೆಂಗ ಮಾಡಿಲ್ಲ ಪರಮಾತ್ಮ ಅಂತ ಆ ನಾಗಮ್ಮ ವಸ್ತುಲ ಕೈ ದಾಟ್ಲಲ್ಲ ದಾಟಿದ ಮೇಲೆ ಆ ಮಾಯಲ ಪೈಕಿರ ಅವನ್ ನೋಡು ಎಮ್ಮ ದೇವಗಳು ತಗೊಂಡು ಕವಸು ಮಾಡೆ ಕವಸು ಮಾಡೆ ಮತ್ತೆ ಆಕನಲ್ಲು ತಂದಾನ ತಂದಾನ ತಂದಾನ ತಂದಾನ ಕಬ್ಬನಂತ ತಾಯಿ ಉದ್ದಾಳೆ ಬಳ ಬಳ ಹೇಳಮ್ಮ ಬಾಲನಾಗು ಬಳ ಬಳ ತಾಯಿ ಕೂಡ ಏನು ಹೇಳ ನಾಗಮ್ಮ ತಂದಾನ ತಂದಾನ ತಂದಾನ ತಂದಾನ ಕಬ್ಬನ ವೃದ್ಧ ತಾಯಿ ಆದರೆ ಬಳ ಬಳ ಮುದಿ ಕೂಡ ಮತ್ತೆ ಆಗಳ ಬಳ ಬಳ ಇದೆಲ್ಲ ಪುಷ್ಪ ಮಾಡಿಕೊಂಡು ಬಳ ಬಳ ಅವನಮ್ಮ ಮಾಯಿ ತೆಗೆರ ಬಳ ಬಳ ಮುದಿ ಮೇಲೆ ಏನಂತ ಭರ್ಜನಮ್ಮ ಬಗಲಾಗಿಡದಮ್ಮ ಹಿಡಿದ ಮೇಲೆ ನಾಗಮ್ಮ ಕರೆ ನಾಯಿ ಆಗ್ಬಿಟ್ಲು ಕರೆ ನಾಯಿ ಯಾವಾಗ ಆಗದಳು ಕೆಬ್ಬಣ ಗೊಲಸು ಕೊಳ್ಳಾಗ ಹಾಕೊಂಡು ಎಮ್ಮ ಬಾಜಾರು ಬಿಡದು ಭೂತಾನ ಕರ್ಕೊಂಡು ಮಗನಿಗೆ ನೀನು ಮಲೆ ಕೊಡುತ್ತಿದ್ದಿ ಇವಾಗ ಹೋಗಿ ಮಲೆ ಕೊಡು ಬಾಮ ಅಂದ ಆವಾಗ ಮನಸ್ಸಿವಾಗಿದ್ದು ನಾಗಮ್ಮ ಇವಾಗ ನಾಯಾಗಿ ಆ ನಾಗಮ್ಮ ನಾಯಾಗಿ ಅಂತ ಮನೆಗೆ ಬಂದಳು ಹೋನಂತವಾಗಲಿ ಮಗ ಬಾಲವದ್ದಿ ರಾಜ ಆವಾಗ ಮನಸ್ಸಿಯಾಗಿದ್ದನಪ್ಪ ಇವಾಗ ನಾಯನಾಗಿ ಬಂದಿದ್ದನಪ್ಪ ಮಲೆ ಕೊಡು ಅಂದಳು ಆ ನಾಗಮ್ಮ ನೋಡಿ ಎಮ್ಮ ಮಗನ ನೋಡಿ ತಾಯಿ ಅಳತಾಳ ನಮಗೆ ದೇವರು ಎಷ್ಟು ತಿಂಬಲ ಕೊಟ್ಟಾನೆ ಹೆಂಗ ಕುಡಿದಿದ್ದಪ್ಪುವನ್ನ ಮಗನೇ ಸಣ್ಣ ಮಗ ಬಾಲ ಒದ್ದಿ ಮಹಾರಾಜ ಎಮ್ಮ ಕೂಡಾಕ ಬಾಯಿ ಬರಂಗಿಲ್ಲ ಹೆಂಗ ಕುಡಿಸ್ಬೇಕು ಮಹಾದೇವ ಅಂತ ಬಾಲನಾಗು ಆ ಗುರಿಗೆ ತಗೊಂಡು ನಾಗಮ್ಮ ಮಗಗೆ ಬಾಯಿ ಕೂಡ ತೆಲಿಗೆ ಎಣ್ಣೆ ಹಾಕಿ ಬಿಟ್ಟು ಮಗನೇ ಬಾಲ ವದ್ಯರಾಜು ನಾನು ಓದ್ತೀನಪ್ಪ ಬಹಳ ದೂರ ನಾಗಮ್ಮ ತೊಟ್ಲೆ ಬಿಟ್ಟು ಹೋಗುನಂತ ಅಳಕೊಂತ ಯಮ್ಮ ಸಾಯ ಬೆಲ್ಲಿಗೆ ಮತ್ತೆ ಬಂದ ಸಾಪ ಬೈದು ಬಿಟ್ಲಲ್ಲ ಆ ನಾಗ ಮಳಕೊಂತಂಗ ನಿಂದು ಬಿಟ್ಲು ಕೆಬ್ಬಣ ಗೊಲುಸು ಮತ್ತೆ ಕೊಳ್ಳಾಗ ಹಾಕೊಂಡು ಯಮ್ಮ ಬಾಜಾರೆ ಒಳಗೆ ಹೋಗ್ತಾ ಹಿಡ್ಕೊಂಡು ದಾರಿ ಬಿಡಪ್ಪ ಅಂದ ನಿನಗೆ ದಾರಿ ಬಿಡಂಗಿಲ್ಲ ನಾನು ಯಾರ್ದಂತ ನಾಯಿನ ಕರ್ಕೊಂಡು ಹೋಗ್ತಿದ್ದಪ್ಪ ನಮ್ಮ ರಾಜದವ್ರದ್ರ ನಾಯಿ ನಮ್ಮದಪ್ಪ ನಾಯಿ ನಮ್ಮ ನಾಯಿನ ಬಿಟ್ಟು ಹೋಗ್ತಿದ್ದ ಚಲೋ ಮಾತು ಇಲ್ಲಿಂದ ನಿನ್ನ ಬಿಡಂಗಿಲ್ಲ ಅಂದ ಒರೇ ತಳಾರಿ ರಾಮಣ್ಣ ನಿಂದ ನಾಯಲ್ಲಪ್ಪ ನಂದು ನಾಯಿ ನಿಂದ ನಾಯ ನಾಯ ಆದ್ರೆ ನೀನು ಕರಿ ನಂದು ನಾಯ ಆದ್ರೆ ನಾನು ಕರಿತೀನಿ ಯಮ್ಮ ಮನೆದಾಗ ಓಡಿ ಬಂದು ಕೈ ತುಂಬಾ ಅನ್ನ ತಗೊಂಡು ಬಂದು ಬಂಡಿ ಮ್ಯಾಲೆ ಇಟ್ಟುದ ಉಜ್ಜ ಅಂತ ಕರ್ದ ಯಾರು ತಳ ರಾಮಣ್ಣ ಎಷ್ಟು ಕರೆದ್ರೆ ನಾಗಮ್ಮ ನೋಡಿಲ್ಲ ಅಪ್ಪ ಇವಾಗ ನಾನು ಆವಾಗ ನಿನ್ನ ಉಪ್ಪು ತಿಂದು ನನ್ನ ಬಟ್ಟೆ ಉಟ್ಟು ಇವಾಗ ನಾಯಿನಂತ ಕರ್ತಿದ್ದಪ್ಪ ತಳ ರಾಮಣ್ಣ ನಾಯಮ್ಮ ನಾಗಮ್ಮಗೆ ಎಲ್ಲ ಕಷ್ಟ ಬಂತು ಆ ನಾಯಮ್ಮ ನಾಗಮ್ಮ ಅಂತಕ ನೋಡಿಲ್ಲ ಇಂದು ನಾಯ ಆದ್ರೆ ನಿನಗೆ ಬಂದಿಲ್ಲಲ್ಲಪ್ಪ ನನ್ನ ನಾಯಿ ನನ್ನ ಕರ್ತೀನಿ ನೋಡಿ ಇವಾಗ ಬರ್ತಾಳ ಆರೆ ಕೂತ ಇದ ರಾವಂದ ನಮ್ಮ ಬಂದು ತಾಯಿ ನಿಂತಳಮ್ಮೋ ನಾಗಮ್ಮ ಅವನು ಸೋದು ಮತ್ತೆ ಆಯ್ತೆ ಬಗಲಗ ಬಂದು ಮತ್ತೆ ಕುಂತಳ ತಮ್ಮ ಬಾಲನಾಗು ಕಬ್ಬಣ ಬಳಸು ಕೊಳ್ಳದಾಗ ಒಳದಾಗ ಮತ್ತೆ ಆಗನ ಊರು ಬೈಲಿಗೆ ಮತ್ತೆ ಬಂದಳಮ್ಮ ಯಾರ್ದ ನಾಯಿ ಯಾರ್ದಂತ ಹಿಂಗೆ ಕಳ್ತಾರ ಇದು ಬೇಸಲ್ಲಪ್ಪ ಅಂತ ಊರ ಚಾಕ ಬಂದು ಆ ಮಾಯಲ ಪಕ್ಕಿರೋ ಸಾಹೇಬ್ ಎಂಡಿ ಬಾಬಾ ಬೆತ್ತು ತಲೆ ಮ್ಯಾಲೆ ಇಟ್ಟದ ನಮ್ಮ ಬಂಗಾರ ಬೆತ್ತು ಬಗಲಾಗಿಟ್ಟ ನಾಗಮ್ಮ ಆ ಬೂದಿ ವಾದಳಲ್ಲ ಆ ಬೂದೆಲ್ಲ ಆ ಜೋಳಿಗೆ ತುಂಬ ತಗೊಂಡು ಜೋಳಿಗೆ ತುಂಬಿಕೊಂಡು ಆ ಪಕ್ಕೀರ ಸಾಹೇಬು ಆ ಸಾಹೇಬು ಅಲ್ಲ ಅಲ್ಲ ಅಂತ ಆ ವಾಗನ ಕಬ್ಬಿನ ಗೊಲು ಸಾಕಿ ಆ ಮಾಯಲ ಪಕ್ಕೀರ ಸಾಹೇಬು ಊರಿಗೆ ಹೆಂಗ ಹೋಗ್ತಾನ ಅನ್ನ ಬಳರ ಮರೆ ಕುಪ್ಪೆ ಮಾಡ್ಯಾನ ಹಗಡಿ ಬೆತ್ತ